ಈ ನಮ್ಮ ಪರಿಸರದಲ್ಲಿ ಈಗಾಗಲೇ ಅಳಿವಿನಂಚಿನಲ್ಲಿರುವ ಗಿಡ ಪಶ್ಚಿಮ ಘಟ್ಟದಲ್ಲಿ ಅದು ಯಾವ್ದು ಎಲ್ಲ ಇದೆಯಾ ಅದೆಲ್ಲ ಇಲ್ಲಿ ಮಾಡಿದ್ದೀನಿ. ಈಗ ಗಿಡವನ್ನು ಒಂದ್ಸಾರಿ ನಾಟಿ ಮಾಡಿದ ನಂತರ ನಾಟಿ ಮಾಡೋದಕ್ಕೆ ಮೊದಲು ಇದಕ್ಕೊಂದು ಪಾಟ್ ಮಿಕ್ಸ್ಚರ್ ಅಂತ ಬೇಕಾಗ್ತದಲ್ಲ, ಏನೇನು ಕೊಡ್ತೀರಿ ಅದಕ್ಕೆ? ಅದನ್ನು ನಾವು ಒಂದು ಕೆಂಪು ಮಣ್ಣು ಅದನ್ನು ನಾವು ಈ ಸಣ್ಣ ಜಾಲರಿಯಲ್ಲಿ ಅದನ್ನು ಜಾಳಿಸ್ತೀವಿ. ಅಂದರೆ ಮೂರಂಬು ಇರಬೇಕು, ಒಂದು ಸಣ್ಣ ಕಲ್ಲು ಚೂರು ಇರಬೇಕು ಅದಕ್ಕೆ. ಅದಕ್ಕೆ ಒಂದು ಬುಟ್ಟಿ ಅದನ್ನು ತಗೊಂಡಿದ್ದೆ ಆದರೆ ಸುಮಾರು ಒಂದು 20 kg 25 kg ಬಂದರೆ ಅದಕ್ಕೊಂದು 20 kg ನಾವು ಈ ಉಮಿಕರಿ ಅಂದರೆ ಭತ್ತದ ಹೊಟ್ಟಿನಿಂದ ಸುಟ್ಟಾಗಿ ಬರುವಂಥ ಪೌಡ್ರು ಅದನ್ನು ಹಾಕ್ತೀವಿ. ಅದನ್ನು ಹಾಕೋದ್ರಿಂದ ನಮಗೆ 2 ದಿವಸ ಅಥವಾ 3 ದಿವಸಕ್ಕೆ ಒಂದ್ಸಲ ಪಾಟಿಗೆ ಓಪನ್ ಇಟ್ಟಾಗ ನೀರು ಹಾಕಲಿಕ್ಕೆ ಅನುಕೂಲ ಆಗ್ತದೆ. ಈಗ ಬೇರೆ ಬೇರೆ ಶೇಪ್ನಲ್ಲಿರುವಂತಹ ಒಂದು ಪಾಟ್ಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಇದೊಂದು ಯಾಕೆ ಆಕರ್ಷಣೀಯವಾಗಿ ಕಾಣಲಿಕ್ಕೆ ಅಂತ ಮಾಡುವಂಥದ್ದು ಹೇಗೆ? ಇಲ್ಲ, ನಾವು ಇದರಲ್ಲಿ ವಿಶೇಷ ಅಂದ್ರೆ ನಾವು ಈಗ ಎಲ್ಲಿ ಮಾರ್ಕೆಟ್ನಲ್ಲಿ ಸಿಗ್ತದಲ್ಲ ಆ ಪಾಟನ್ನು ತಗೊಂಡಾಗ ಅದು ಬುಡ ಏನಿರ್ತದೆ ಕಡಿಮೆ ಇರ್ತದೆ, ಮೇಲೆ ಅಗಲಾಗಿರ್ತದೆ, ಹೈಟ್ ಜಾಸ್ತಿ ಇರ್ತದೆ. ಇಲ್ಲಿ ಮ್ಯಾಕ್ಸಿಮಮ್ 4-6 inches ಹೈಟ್ ಸಾಕಾಗ್ತದೆ ಇದಕ್ಕೆ. ಮತ್ತೆ ಮೇಲ್ಮೈ ಎಷ್ಟಿದೆಯೋ ಅಷ್ಟೇ ಕೆಳಮೈಯೂ ಇರ್ತದೆ. ಆಗೇನಾಗ್ತದೆ, ನಾವು ಕಸಿ ಮಾಡಿದ ಹಾಕಿದಾಗ ಗಿಡ ಏನಿದೆ ಅದು ಬೇರು ಅಗಲವಾಗಿ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ವರ್ಷಕ್ಕೊಂದ್ಸಲ ಅಥವಾ 2 ವರ್ಷಕ್ಕೆ 1 ಸಲ ರೀಪೋಟಿಂಗ್ ಮಾಡ್ತೀವಿ. ಆಗಲೂ ಇದೇ ನಾವು ಹೇಳಿದ ಮಣ್ಣಿನ ಮಿಕ್ಸನ್ನೇ ಉಪಯೋಗ ಮಾಡ್ತೀವಿ. ಈಗ ಉಮಿಕರಿಯಲ್ಲಿ ನೀರನ್ನು ಮಣ್ಣಿನಕ್ಕಿಂತ ಜಾಸ್ತಿ ಹಿಡ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಉಮಿಕರಿಯನ್ನು ಮಿಕ್ಸ್ ಮಾಡಿದಾಗ ಪ್ರತಿ ದಿವಸ ನೀರು ಹಾಕೋದು ಅವಶ್ಯಕತೆ ಬರುವುದಿಲ್ಲ. 2 ದಿವಸಕ್ಕೆ 3 ದಿವಸಕ್ಕೆ 1 ಸಲ ನೀರು ಹಾಕಿದ್ರೆ ಸಾಕಾಗ್ತದೆ. ಅಂದ್ರೆ ನೀರು ಮತ್ತು ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವಾಗ ಕೊಡೋದು? ಅದು ವಾರ್ಷಿಕವಾಗಿ 2 ಟೈಮ್ ಕೊಡ್ತೀನಿ ನಾನು ಸಾವಯವ ಗೊಬ್ಬರ ಮಾತ್ರ. ಅದನ್ನು ಸಾಮಾನ್ಯವಾಗಿ ಈಗ ನವಂಬರ್ ಟೈಮಲ್ಲಿ ಈಗ ಕೊಟ್ಟಿದ್ದೀವಿ ಈಗ ಮೊನ್ನೆ, ಇನ್ನು ಮೇ ಟೈಮಲ್ಲಿ 1 ಸಲ ಕೊಡ್ತೀವಿ. 1 kg ಅಷ್ಟು ಹಾಕಿದ್ರೆ ಸಾಕಾಗ್ತದೆ. ಇದರಲ್ಲಿ ಆಲ ಮತ್ತು ಅಶ್ವಥ ಅರಳಿ ಗಿಡ ಇದೆಯಲ್ಲ ಸರ್, ಅದರಲ್ಲಿ ಎಷ್ಟು ವರ್ಷ ಜಾಸ್ತಿ ಆಯ್ತಾ ಅಷ್ಟು ಅದಕ್ಕೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ವ್ಯಾಪಾರ ದೃಷ್ಟಿ ನೋಡುವವರಿಗೆ ಇದು ಅಂದ್ರೆ ಒಂಥರ ಕೌಶಲ್ಯ ಅಭಿವೃದ್ಧಿ. ಈಗ ನಮ್ಮ ಯುವ ಜನಕ್ಕೆ ಒಂದು ಐಡಿಯಾ ಕೊಡ್ಲಿಕ್ಕೆ, 4 ಗಿಡವನ್ನು ನಾವು ಮನೆ ಮುಂದೆ ಮಾಡಿಕೊಂಡಾಗ ಅದೇನಾಗ್ತದೆ, ಆಗ ಈ ಜನರಿಗೆಲ್ಲ ಅವರು ಉಸಿರಾಡ್ಲಿಕ್ಕೆ ಸ್ವಾತಂತ್ರ್ಯ ಆಗ್ತಾರೆ ಮೇನ್ ಆಗಿ. ಮತ್ತೆ ಈಗ ಆಲ ಅರಳಿಯನ್ನೆಲ್ಲ ಅಷ್ಟು ಸುದೀರ್ಘ ಕಾಲ ಬದುಕೋದ್ರಿಂದ ಒಂದು ಸಲ ಅದನ್ನು ಆರೈಕೆ ಮಾಡಿ ಒಂದು 3 ವರ್ಷದವರೆಗೆ ಅದಕ್ಕೆ ನಮಗೆ ಯಾವ ಆಕಾರ ಬೇಕು ಆ ಆಕಾರ ಕೊಟ್ಕೊಂಡ್ರೆ ಆ ಆಕಾರದಲ್ಲೇ ಬೆಳೀತದೆ ಸರ್. ಸ್ವಲ್ಪ ಈ ಆಕಾರ ಕೊಡೋದ್ರ ಬಗ್ಗೆ ಹೇಳಿದರೆ ಟ್ರೈನಿಂಗ್ ಅದನ್ನು ಯಾವ ರೀತಿ ಕೊಡುವಂತಹದ್ದು, ಬೇರೆ ಏನೇನು ಸಲಕರಣೆಗಳೆಲ್ಲ ಬೇಕಾಗ್ತವೆ? ಅದಕ್ಕೆ ಸಲಕರಣೆ ಅಂದರೆ ಈಗ ನಾವು ಕಸಿ ಕಟ್ಟಲಿಕ್ಕೆ ಗ್ರಾಫ್ಟಿಂಗ್ ಮಾಡಲಿಕ್ಕೆ ಹೇಳ್ಕೊಡ್ತೀನಿ. ಒಂದು 10 ರೀತಿ ಗ್ರಾಫ್ಟ್ ಮಾಡಲಿಕ್ಕೆ ಹೇಳ್ಕೊಡ್ತೀನಿ. ಸಾಧಾರಣ 2-3 ಗಂಟೆ ಟೈಮ್ ಅವರು ಪ್ರಸಿದ್ಧಿ ಇಟ್ಕೊಂಡು ನಮ್ಮ ನರ್ಸರಿಗೆ ಬಂದರೆ ಸಾಕು. ಮತ್ತೆ ಅದನ್ನು ಹೇಳ್ಕೊಡೋದೆಲ್ಲ ಹೇಗಾದ್ರೂ ಉಚಿತ. ಈ ಪಾಟನ್ನು 3 ರೂಪಾಯಿಲು ಒಂದು ಫೂಟ್ ಆಗಲ್ಲ, ಒಂದು 6 ಇಂಚದ ಒಂದು ಪಾಟನ್ನು ಮಾಡಿ 3 ರೂಪಾಯಿ ಮಾತ್ರ ಖರ್ಚು ಬರ್ತದೆ. ಆ ರೀತಿ ಮಾಡ್ತೀನಿ. ಅದಕ್ಕೆ ಹಳೆ ಕಾಟನ್ ಬಟ್ಟೆ ಮತ್ತು ಸಿಮೆಂಟ್, ದೋಸೆ ಹಿಟ್ಟಿನ ಹಗ್ಗದಲ್ಲಿ ಸಿಮೆಂಟ್ನ ಕದಡ್ಕೊಂಡು ಅದನ್ನು ಈ ಕಾಟನ್ ಬಟ್ಟೆಲದ್ದು ಹಿಂಗೆ ಯಾವ್ದಾದ್ರು ಒಂದು ಶೇಪಿಗೆ, ಈಗ ರೇತಿಲಿ ಒಂದು ಶೇಪ್ ಕೊಟ್ಕೊಡ್ತೀವಿ ಅಥವಾ ಯಾವುದೋ ಒಂದು ಸರಿಗೆ ಮಾಡಿ ಅದಕ್ಕೊಂದು ಶೇಪ್ ಕೊಡ್ತೀವಿ. ಅದಕ್ಕೆ ಹಾಕಿದ್ದಾದ್ರೆ 12 ತಾಸಲ್ಲಿ ಪಾಟ್ ರೆಡಿ ಆಗ್ತದೆ. ಇದೆಲ್ಲ ಇಲ್ಲಿ ಇರುವಂತ ಒಂದು 100 ವೆರೈಟಿ ಪಾಟ್ ಇದೆ, ಅದೆಲ್ಲ ನಾನೇ ಮಾಡಿದ್ದೆ. ಈಗ ಕೆಲವೊಂದು ಹಾವಿನ ರೀತಿಯಲ್ಲಿದೆ, ಕೆಲವು ಕಪ್ಪೆಗಳ ರೀತಿಯಲ್ಲಿದೆ, ಕೆಲವು ಆನೆಯ ರೀತಿಯಲ್ಲಿದೆ, ಬೇರೆ ಬೇರೆ ಶೇಪ್ ಅನ್ನು ಬೇರೆ ಬೇರೆ ಶೇಪ್ ಅನ್ನು ಇದರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಜನರಿಗೆ ಪರಿಚಯ ಆಗಬೇಕು. ಇಲ್ಲಿ ಇರುವಂತ ಗಿಡಕ್ಕೆ ಪ್ರತಿಯೊಂದಕ್ಕೂ ವಿತ್ ಬೊಟಾನಿಕಲ್ ನೇಮ್ ಇದೆ. ಯಾರೇ ಕಾಲೇಜ್ ಇರಲಿ ಅಥವಾ ಯಾವುದೋ ಒಂದು ಇದನ್ನು ಮಾಡುವಂತವ್ರು ಇಲ್ಲಿ ಬಂದ್ರೆ ಜನಕ್ಕೋಸ್ಕರ ಮಾಡಿದ್ದೀನಿ. ಈಗ ಇದರಲ್ಲಿ ವಿಶೇಷತೆ ಅಂದ್ರೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗೆ ನಮ್ಮ ಈ ಬೋನ್ಸಾಯಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಭಾರತದಲ್ಲಿಯೇ ಮಾಡಿದಂತ ಏಕೈಕವನ ನಮ್ಮ ಬೋನ್ಸಾಯಿವನ ಕಲ್ಲಪ್ಪ. ಇದರಲ್ಲಿ ವರಹ ಮೀರ ಮಾಮುನಿಗಳ ಆಕೃತಿ ಇದೆ. ಇಲ್ಲಿ ಅವರು ಇಲ್ಲಿ ತಪಸ್ಸಿಗೆ ಕೂತಂಗೆ ಒಂದು ಇದನ್ನು ಮಾಡಿದ್ದೀನಿ. ಈಗ ಅವರು ಬರೆದಂತ ಗ್ರಂಥ ವರಹ ಮೀರ ಬೃಹತ್ ಸಂಹಿತೆ, ಇದರ ಆಧಾರದಲ್ಲಿ 7 ರೀತಿ ವನ ಮಾಡಿದ್ದೀನಿ. ಅಂದ್ರೆ ಈ ವನನ ಇಂಥ ಗಿಡನೇ ಇಡಬೇಕು ಮತ್ತೆ ಇದೇ ದಿಕ್ಕಿಗೆ ಇಡಬೇಕು ಅಂತೆಲ್ಲ ಅಲ್ಲಿ ಯಾವ ರೀತಿ ಇದೆಯೋ ಗ್ರಂಥ ಆಧಾರಿತ ವನ ಮಾಡಿದ್ದೀನಿ, ಮುಂದೆ ತೋರಿಸ್ತೀನಿ ನಿಮಗೆ. ಈಗ ಅಂದ್ರೆ ಈ ಬೋನ್ಸಾಯಿ ಮಾಡಿಕೊಂಡು ಇದನ್ನ ಪುರಾಣಕ್ಕೆ ಒಂದು ಹೋಲಿಕೆ ಮಾಡುವುದಿದ್ರೆ ಅದಕ್ಕೆ ಅಧ್ಯಯನ ಕೂಡ ಬೇಕಾಗ್ತದೆ. ಹಾ, ಬೇಕಾಗ್ತದೆ ಸರ್. ಈಗ ಸಾಕಷ್ಟು ಹಣ್ಣಿನ ಗಿಡಗಳಿರುವುದನ್ನು ಕೂಡ ನಾವು ನೋಡ್ತೀವಿ. ಈಗ ಮಾವು ಆಗ್ಬೋದು, ಚಿಕ್ಕು ಆಗ್ಬೋದು, ಹಲಸು ಆಗ್ಬೋದು, ಇಂಥದ್ದನ್ನು ಕೂಡ ಈ ಬೋನ್ಸಾಯಿ ಮಾಡೋದಕ್ಕಾಗ್ತದೆ? ಹೌದು, ಮಾಡ್ಬೋದು. ಅಲ್ಲಿ ಹೊರಗಡೆ ಅದು ಈಗ ಮಾವು ನನ್ನ ಐಡಿಯಾದಲ್ಲಿ ಅಥವಾ ನನಗೆ ಗೊತ್ತಿದ್ದ ಮಟ್ಟಿಗೆ ಸುಮಾರು 80 ವರ್ಷ ಕಾಲ ಬದುಕ್ತದೆ ಅದು.

ಅದನ್ನ ನಮಗೆ ಬೇಕಾದ ಆಕಾರನ ಹೀಗೆ ಆ ಒಂದು ರೌಂಡನ್ನು ತಿರುಗಿಸಿದರೆ ಒಂದೇ ಪುಟ ಆಕೃತಿಗೆ ಬೇಕಾದ ಆಕಾರಕ್ಕೆ ಅಂದ್ರೆ ಪೆನ್ಸಿಲ್ ಟೈಪಲ್ಲಿ ಇರ್ಬೇಕಾದ್ರೆ ಈ ಟೈಪಲ್ಲಿ ಟೊಂಗೆ ಇರ್ಬೇಕಾದ್ರೆ ಸುತ್ತಿರ್ತೀವಿ ಬಗ್ಸಿರ್ತೀವಿ. ನಂತರ ಅದು 3 ದಿವಸಕ್ಕೆ ಅದನ್ನು ವೈರನ್ನು ತೆಗೆದು ಬಿಡ್ತೀವಿ, ಆಗ ಅದು ನಾವು ಕೊಟ್ಟ ಆಕೃತಿಯಲ್ಲಿ ಬೆಳೀತದೆ. ಇದನ್ನು ಈ ಗಿಡ ಒಂದಕ್ಕೊಂದಕ್ಕೆ ಹೀಗೆ ಜಾಯಿಂಟ್ ಮಾಡಿದ್ದೀನಿ, ಅಂದರೆ ಎರಡು ಇದಕ್ಕೂ ಈ ಟೊಂಗೆಗೆ ಈ ಟೊಂಗೆ ಎರಡಕ್ಕೂ ವೈರ್ ಸುತ್ತಕೊಂಡಿದ್ದೀನಿ, ಹೀಗೆ ಹೆಣೆದಿದ್ದೀನಿ. ಇಲ್ಲಿ ಆಕರ್ಷಣೀಯವಾಗಿ ಚೆಂಡೆ ಮದ್ದಳಿಯು ಕೂಡ ಕಾಣ್ತಾ ಇದೆ, ಪಾಟ್ಗಳು ಅಂತವು ಕೂಡ ಇವೆ. ಇದು ಈ ಸಪ್ತರ್ಷಿವನ ಏನಿದರ ವಿಶೇಷತೆ? ಸಪ್ತರ್ಷಿ ಅಂದರೆ 7 ಋಷಿಗಳಿಗೆ ಸಂಬಂಧಪಟ್ಟ ಗಿಡ ಇಲ್ಲಿದೆ, ಪ್ರಿಯವಾದ ಗಿಡ. ಇದು ವರಹಮೀರ ಬೃಹಸ್ಪತಿ ಆಧಾರಿತ ಒಂದು ವನ, ಅಂದರೆ ಭಾರದ್ವಾಜ ಇರ್ಬೋದು, ಅಗಸ್ತ್ಯ ಇರ್ಬೋದು, ಅಗಸ್ತ್ಯನಿಗೆ ಪ್ರಿಯವಾದ ಇದಿದೆ ಗಿಡ ಇದೆ. ಮತ್ತೆ ಇದೆ ವಿಶ್ವಾಮಿತ್ರನಿಗೆ ಸಂಬಂಧಪಟ್ಟ ದೂರ್ವ ಗಿಡ ಇದೆ. ಈ ರೀತಿ ಇದು ಈಗ ಪಶ್ಚಿಮ ಬೆಟ್ಟದಲ್ಲಿ ಅಳಿವಿನಿಂಚಿನಲ್ಲಿರುವ ಗಿಡಗಳು. ಇದನ್ನು ಬೋನ್ಸಾಯಿ ಮೆಥಡಲ್ಲಿ ಹೇಗೆ ರಕ್ಷಣೆ ಮಾಡ್ಕೋಬಹುದು ಅಂತೇಳಿ, ಈ ರಕ್ತ ಚಂದನ ಇದೆ, ಇದು ಒಳ್ಳೆ ಮೆಡಿಸಿನ್ ಪ್ಲಾಂಟು, ಇದು ಹಾಯಿಗೆ ಹೋಗ್ತಾ ಇದೆ, ಇದು ಈಚಲು, ಇದು ಶಮೆ, ಈ ರೀತಿಯೆಲ್ಲ ಒಂದು 20 ರೀತಿ ಇದೆ. ಟೋಟಲ್ ಆಗಿ 84 ಗಿಡ ಈಗಾಗಲೇ ಹೋಗು ಅಂಚಲ್ಲಿದೆ ಅಂತ ಹೇಳಿದ್ದಾರೆ. ನಾನು ನನ್ನ ಹತ್ರ ಸಾಧ್ಯವಾದಷ್ಟು ಮಾಡಿದ್ದೀನಿ. ಅಂದರೆ ಈ ಬೋನ್ಸಾಯಿ ಮಾಡೋದ್ರಿಂದ ಅದೊಂದು ತಳಿಯ ಸಂರಕ್ಷಣೆ ಕೂಡ ಮಾಡ್ಬೋದು? ಹಾಂ, ಮಾಡ್ಬೋದು ಸರ್. ಈಗ ಅಪ್ಪೆ ಮಿಡಿ ಆಗ್ಬೋದು, ಬೇರೆ ಬೇರೆ ರೀತಿಯ ಅಪ್ಪೆ ಮಿಡಿ, ಯಾವುದೇ ಬೇಕಾದ್ರೆ ಇವತ್ತು ಅದು ಕೈ ತಪ್ಪು ಹೋಗ್ತದೆ ಅಂತಂದ್ರೆ ಈ ಬೋನ್ಸಾಯಿ ಮೆಥಡಲ್ಲಿ ಅದನ್ನು ಮಾಡಿ ಉಳಿಸ್ಕೋಬಹುದು. ಮೊದಲೆಲ್ಲ ಟಿಶ್ಯೂ ಕಲ್ಚರ್ ಅಂತ ಹೇಳ್ತಾ ಇದ್ವಿ, ಟಿಶ್ಯೂ ಕಲ್ಚರ್ ಉಳಿಸ್ಬೋದು ಸರ್. ಇದರಲ್ಲಿ ಅಂದ್ರೆ ಎಷ್ಟು ವರ್ಷ ಉಳಿತದ ಇದರಲ್ಲಿ, ಇಲ್ಲೂ ಅಷ್ಟೇ ವರ್ಷ ಬಾಳೋದ್ರಿಂದ ಒಂದು ಅನುಕೂಲ ಆಗ್ಲಿಕ್ಕೆ ಸಾಧ್ಯತೆ ಇದೆ ಮುಂದಿನ ಜನಾಂಗಕ್ಕೆ. ಈ ಬೋನ್ಸಾಯಿ ಮಾಡಿದ ಸಂದರ್ಭದಲ್ಲಿ ಗಿಡಗಳಿಗೆ ಸಣ್ಣ ಪುಟ್ಟ ಕೀಟ ರೋಗಗಳೆಲ್ಲ ಬರ್ತಾವ? ಬರ್ತವೆ. ನಾವು ಬೆಳ್ಳುಳ್ಳಿ ನೀರನ್ನು ಹೊಡಿತೀವಿ ಅದಕ್ಕೆ. ಬೆಳ್ಳುಳ್ಳಿ ಹೇಗೆ ಸ್ವಲ್ಪ ಹೇಳಿ? 1 ಲೀಟರ್ ನೀರಿಗೆ 1-2 ಆಗಲಿ 3 ಆಗಲಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಅದನ್ನ ಸ್ಪ್ರೇ ಮಾಡ್ಬಿಟ್ರೆ ಆಯ್ತು, ಆಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಮತ್ತೆ ಇದು ನ್ಯಾಚುರಲ್ ಸರ್ ಅದು. ಇಲ್ಲಿ ನಮ್ದು ಇಷ್ಟೆಲ್ಲ ವೆರೈಟಿ ಗಿಡ ಇರ್ಬೇಕಾದ್ರೆ ಎಲ್ಲ ಒಂದು ಸೈಡ್ ಒಂದು ಗಿಡದ ಎಲೆ ಹೋಗ್ತಾ ಇರ್ತದೆ ಅಥವಾ ನ್ಯಾಚುರಲ್ ಆಗಿ ಅದು ಉದುರ್ತಾ ಇರ್ತದೆ, ಆ ಚಿಗುರು ಬರ್ತದೆ. ಇದು ಯಾವುದೇ ಕಾರಣಕ್ಕೂ ಸತ್ತು ಹೋಗೋ ಸಾಧ್ಯತೆ ಇರ್ತದೆ? ಇಲ್ಲ, ಬಹಳ ಕಡಿಮೆ ಹೋಗ್ಲಿಕ್ಕೆ ಇಲ್ಲ ಸರ್. ಸುಮಾರು 16 ಜಾತಿನ ಹತ್ರ ಪೈಕಸ್ ವೆರೈಟಿನೇ ಇದಾವೆ, ಅಂದ್ರೆ ಆಲ ಅಶ್ವತ್ಥಕ್ಕೆ ಸಂಬಂಧಪಟ್ಟ ಅದೇ ಪ್ರಭೇದಕ್ಕೆ ಸಂಬಂಧಪಟ್ಟ ಗಿಡಗಳಿದ್ದಾವೆ. ಅದನ್ನ ಪೈಕಸನ್ನೇ ಜಾಸ್ತಿ ನಾವು ಇದನ್ನು ಬೋನ್ಸಾಯಿ ಉಪಯೋಗ ಮಾಡೋದ್ರಿಂದ ಬಹಳಷ್ಟು ದೀರ್ಘಕಾಲ ಅದು ಬದುಕ್ತದೆ. ಸಾಮಾನ್ಯವಾಗಿ ಬಂಡೆ ಕಲ್ಲುಗಳಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಫೈಕಸ್ ಜಾತಿಗೆ ಸಂಬಂಧಪಟ್ಟಂತ ಈ ಕಲ್ಲರಳಿ ಇರ್ಬೋದು, ಆಲ ಇರ್ಬೋದು, ಅಶ್ವತ್ಥ ಇರ್ಬೋದು ಅಂತವೆಲ್ಲ. ನೆಲ್ಲಿಯನ್ನು ಕೂಡ ಮಾಡ್ಬೋದು. ಇದನ್ನು ನಾನು ಜನರಿಗೆ ಒಂದು ಐಡಿಯಾ ಕೊಡುವ ಅಂತೇಳಿ ಕಾಳಿ ಹುಲಿ ಸಂರಕ್ಷಿತ ಅಭಯಾರಣ್ಯ ಅಂತ ಒಂದು ಪ್ರಾತ್ಯಕ್ಷಿಕೆ ಮಾಡಿದ್ದೀನಿ. ಅಂದ್ರೆ ಕಾಲೇಜ್ ಹುಡುಗರು ಹೈಸ್ಕೂಲ್ನವರೆಲ್ಲ ಬಂದ್ರೆ ಅಲ್ಲಿರುವಂತ ಪ್ರಾಣಿಗಳೆಲ್ಲ ಇಲ್ಲಿದ್ದಾವೆ. ಅದರ ನಂತರ ಅಲ್ಲಿರುವಂತ ಯಾವ್ಯಾವ ಸಾಮಾನ್ಯವಾಗಿ ಫಾರೆಸ್ಟ್ ಅಲ್ಲಿ ಇರುವಂತ ಇದೆ, ಕ್ಯಾಟ್ ಫ್ರೂಟ್ ಇರ್ಬೋದು, ಬಿದಿರು ಇರ್ಬೋದು, ಅಂತವನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ, ಕುಂಭಜವಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಇದು ನವಗ್ರಹವನ ಸರ್. ಇದನ್ನ ನಾನು ಮಾಡಿ 1-7 ವರ್ಷ ಆಯ್ತು. ಅತ್ತಿ ಹಣ್ಣು ಕೂಡ ಬಂದಿದೆ. ಹಾ, ಬಂದಿದೆ ಸರ್. ಇಲ್ಲಿ ನವಗ್ರಹವನದಲ್ಲಿ ಇಲ್ಲಿ ನೋಡಿ ಬಿಳಿ ಅಕ್ಕಿ, ಇದು ಬಿಳಿ ಅಕ್ಕಿ ಹೂವಾಗಿದೆ, ಅತ್ತಿ ಹಣ್ಣು ಬಂದಿದೆ ತಾವು ಹೇಳಿದಲ್ಲ ಸರ್. ಮತ್ತೆ ಈ ನವಗ್ರಹವನ ಈಗ 6-7 ವರ್ಷದಿಂದ ಇರುವುದರಿಂದ ಈಗ ಇದು ನಿರ್ದಿಷ್ಟವಾದ ಗಿಡ ಇದೆ. ಈಗ ಮುತ್ತಗ ಇರ್ಬೋದು, ಅತ್ತಿ ಇರ್ಬೋದು, 9 ಜಾತಿ ಗಿಡ ಬರ್ತದೆ, ಇದೇ ದಿಕ್ಕಿಗೆ ಇಡಬೇಕು ಅಂತಿದೆ. ಅದನ್ನ ಜನರಿಗೆ ಐಡಿಯಾ ಕೊಟ್ಟಂಗಾಯ್ತು ಮೊನ್ನೆದಾಗಿ. ಅದಿಲ್ಲದ್ರೆ ಮುಂದಿನ ಪೀಳಿಗೆಗೆ ನವಗ್ರಹವನ ಏನು ಅಥವಾ ಯಾವ ಗಿಡ ಬರ್ತದೆ ಅಂತ ಗೊತ್ತಿರ್ಲಿಕ್ಕಿಲ್ಲ. ಅದೊಂದು ಒಂದು ಮಾಡುವ ಅಂತ ಹೇಳಿ ಒಂದು ಇದನ್ನು ಮಾಡ್ತಾ ಇದ್ದೀನಿ. ಇದು ನಕ್ಷತ್ರ ವರ ಅಂತ ಸರ್. ಇದರಲ್ಲಿ 27 ನಕ್ಷತ್ರಕ್ಕೆ ಸಂಬಂಧಪಟ್ಟ ವರಹಮೀರ ಮಹಾಮುನಿಗಳು ಹೇಳಿದಂಥ ಗಿಡ ಇಲ್ಲಿದೆ. ಅದನ್ನು ನೋಡಿಕೊಂಡ್ರೆ ಅವರವರು ತಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ಗಿಡ ಮಾಡ್ಕೊಂಡಿದೆ. ಆದರೆ ನಕ್ಷತ್ರಕ್ಕಿರ್ಬೋದು, ರಾಶಿಗಿರ್ಬೋದು, ರಾಶಿ ಮನೆ ಮುಂದಿದೆ, ಅದನ್ನು ಮಾಡ್ಕೊಂಡಿದ್ದಾರೆ, ಜೀವನದಲ್ಲಿ ಅಭ್ಯುದಯ ಕಾಣ್ತಾರೆ ಅಂತೇಳಿ ವರಹಮೀರ ಮಹಾಮುನಿಗಳು ಹೇಳಿದ್ರಿಂದ ಇದನ್ನು ಜನರಿಗೆ ಕೊಡುವಂಥ ಒಂದು ಪ್ರಾತ್ಯಕ್ಷ. ಇಲ್ಲಿ ನೋಡಿ ಹಲಸಿನಕಾಯಿ ಆಗಿದೆ ಸರ್. ಇದೆಲ್ಲ ಬೇರೆ ಬೇರೆ ಜಾತಿಗಿದೆ, ರಾಜ ಬೆಂಬಲ ಇದೆ, ಮತ್ತೆ ಇದೆ ಕೆಲವೊಂದು ಟುಟ್ಸ್ ಪ್ಲಾಂಟ್ ಅನ್ನ ಮಾಡಿದ್ದೀನಿ. ಈಗ ಈ ವರ್ಷ ವಿದೇಶಿ ಹಣ್ಣಿನ ಗಿಡಗಳು ಕೂಡ ಇದಾವೆ ಸರ್. ಡೆಸರ್ಟ್ ರೋಸ್ ಅಂತ ಒಂದು ಹೂವಿನ ಗಿಡ ಇದೆ ವಿದೇಶದ. ಆಮೇಲೆ ಈಗ ಈ ಒಂದು ಕುಬ್ಜ ಗಿಡಗಳಿಗೆ ಬೇಡಿಕೆ ಹೇಗಿದೆ, ಜನರ ಒಂದು ಪ್ರತಿಕ್ರಿಯೆ ಎಲ್ಲ ಹೇಗಿದೆ? ಅವರು ತಮಗೆ ಬೇಕಾದ ಈಗ ನಕ್ಷತ್ರವನ್ನ ಅಂತ ಹೇಳಿದ್ನಲ್ಲ ಸರ್, ಆ ನಕ್ಷತ್ರಕ್ಕೆ ಸಂಬಂಧಪಟ್ಟ ತಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ಗಿಡ ಇಲ್ಲಿ ಬಂದವರೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ರಾಶಿವನ ತೋರಿಸ್ತೀನಿ ಸರ್. ರಾಶಿವನ ಅಲ್ಲಿ ರಕ್ತ ಚಂದನ ಬರ್ತದೆ ಮೇಷಕ್ಕೆ, ಇಲ್ಲಿ ಲಾಸ್ಟ್ ಮೀನ ಇದೆ, ಇದಕ್ಕೆ ಆಲ ಬರ್ತದೆ. ಅಂದರೆ ಒಂದೊಂದು ರಾಶಿಗೂ ನಿರ್ದಿಷ್ಟವಾದ ಗಿಡ ಇದೆ, ಅದನ್ನು ಮಾಡ್ಕೊಂಡಿದ್ರೆ ಜೀವನದಲ್ಲಿ ಲಭ್ಯತೆ ಕಾಣ್ತಾರೆ ಅಂತೇಳಿ ಅವ್ರು ಹೇಳೋದ್ರಿಂದ ಜನರಿಗೆ ಒಂದು ಐಡಿಯಾ ಕೊಡುವಂತೇಳಿ ಇದನ್ನು ಮಾಡಿಟ್ಟಿದ್ದೀನಿ. ಭಾಳ ಜನ ತಮ್ಮ ನಕ್ಷತ್ರಕ್ಕೂ ರಾಶಿಗೆ ಸಂಬಂಧಪಟ್ಟ ಗಿಡನ ಮಾಡ್ಕೊಳ್ತಾರೆ. ಈಗ ಒಂದು ಸಾರಿ ಖರೀದಿ ಮಾಡಿ ಅಥವಾ ಸ್ವತಃ ಅಭಿವೃದ್ಧಿಪಡಿಸಿಕೊಂಡು ಗಿಡವನ್ನ ತಗೊಂಡು ಹೋದ್ಮೇಲೆ ಅದರ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಮನೆಗೆ ನಿರ್ವಹಣೆ ಅಂದ್ರೆ ಒಂದು ಈಗ 3 ವರ್ಷದವರೆಗೆ ಪ್ರತಿ ವರ್ಷ ರಿಪೋರ್ಟಿಂಗ್ ಮಾಡಲೇಬೇಕು. ಯಾಕಂದ್ರೆ ಅದರಲ್ಲಿ ಬೇರಿರುವುದರಿಂದ ಆ ಬೇರನ್ನ ಯಾವ ರೀತಿ ಮೇಲೆ ಎತ್ತಿ ನಾವು ವಿನ್ಯಾಸ ಕೊಡಬೇಕಾಗಿದ್ದು ಮುಖ್ಯ. ಈಗ ನಾನು ಇದಕ್ಕೆ 3 ವರ್ಷದವರೆಗೆ ಕೆಲಸ ಮಾಡಿ ಈಗ ಇದೇ ಆಕಾರದಲ್ಲಿ ಇದನ್ನ ಇಟ್ಟುಬಿಟ್ಟಿದ್ದೀನಿ. ಇದು ಹಿಂಗೇನೆ ಬೆಳೀತದೆ. ಅದಕ್ಕೆ ಒಂದು 2 ವರ್ಷ 3 ವರ್ಷ ರಿಪೋರ್ಟಿಂಗ್ ಮಾಡಿ ಪ್ರತಿ ವರ್ಷ ಘನ ಜೀವಾಮೃತ ಅಂತ ಮಾಡ್ತೀನಿ, ಅದನ್ನು ಹಾಕ್ತಾ ಇರ್ತೀವಿ. ಅದನ್ನು ಹಾಕೊಂಡಿದ್ರೆ ಆಯ್ತು, ಒಂದು 1/2 kg ಒಂದು ಟೈಮಿಗೆ, ಅಂದ್ರೆ ವಾರ್ಷಿಕ ಒಂದು 2 ಟೈಮ್ ಅಷ್ಟು. ಈಗ ಬೇರು ಜಾಸ್ತಿ ಬೆಳವಣಿಗೆ ಆದ್ರೆ ಪಾಟ್ ಒಡೆದು ಹೋಗೋ ಸಾಧ್ಯತೆ ಇದೆಯಾ? ಇಲ್ಲ, ಹೋಗಲ್ಲ ಸರ್. ಯಾಕಂದ್ರೆ ಕೆಗಡಲ್ಲಿ ತೂತ ಇಟ್ಟಿರ್ತೀವಿ, ಸಾಮಾನ್ಯವಾಗಿ ಹೊರಗಡೆ ಬಂದ್ರೆ ಅಲ್ಲೇ ಬೇರೆ ಬರ್ತದೆ. ನಮಗಾದ್ರೆ ಈ ರೀತಿ ಹಿಂಗೆ ಡಿಸೈನ್ ಕೊಡ್ಬೇಕು ಬೇಕು ಅಂದ್ರೆ ನಾವು ಅದನ್ನ ಮೇಲೆ ಎತ್ತೀವಿ ಅಥವಾ ಅಲ್ಲೇ ಕಟ್ ಮಾಡ್ಬಿಡ್ತೀವಿ. ಈಗ ಜನರಿಂದ ಪ್ರತಿಕ್ರಿಯೆ ಹೇಗಿದೆ, ಬೇಡಿಕೆ ಹೇಗಿದೆ? ಈಗ ನಾನು 7-8 ವರ್ಷ ಆಯ್ತಲ್ಲ ಸರ್, ಪ್ರತಿ ವರ್ಷ ಒಂದು 500-600 ಜನ ಅಥವಾ 1,000-1,500 ಜನ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಅವ್ರು ಬಂದವರು ಹೇಗೆ ಇದು ಅವ್ರಿಗೆ ಯಾವ ರೀತಿ ಇದೆ ಅಂತೇಳಿ ಬರೆದಂತ ಒಂದು ಪುಸ್ತಕ ಇದೆ, ರಿಜಿಸ್ಟರ್ ಇದೆ, ಅದನ್ನು ಮಾಡಿದ್ದೀನಿ. ಅಲ್ಲ, ಅವರಿಗೂ ಕೂಡ ಆಸಕ್ತಿ ಬಂದಿದೆಯಾ ಮಾಡಬೇಕು ಅಂತ? ಹೌದೌದು. ಅಂದ್ರೆ ಅತಿ ಕಡಿಮೆ ಜಾಗ, ಅತಿ ಕಡಿಮೆ ನೀರಲ್ಲಿ ನಮಗೆ ಬೇಕಾದಂತ ಗಿಡನ ಮಾಡ್ಕೊಳ್ಬಹುದಲ್ಲ ಸರ್. ಈಗ ಮನೆಯ ಅಂಗಳದಲ್ಲಿ ಅಥವಾ ಮನೆಯ ಒಳಗಡೆಯೂ ಕೂಡ ಗಿಡವನ್ನು ಇಡಬಹುದು? ಹಾ, ಇದರಲ್ಲಿ 2 ಟೈಪ್ ಇದಾವೆ. ಇಂಡೋರ್ ಬೋನ್ಸೈ ಅಂದ್ರೆ ಮನೆ ಒಳಗಡೆ ಇಡುವಂತದ್ದು, ಇದು ಔಟ್ಡೋರ್. ಇದು ನಾವು ಟೆರೆಸ್ ಬಿಲ್ಡಿಂಗ್ ಅಲ್ಲಿ ಅಥವಾ ಹಿಂಗೆ ಓಪನ್ ಏರಿಯಾ ಅಂಗಳದಲ್ಲಿ ಎಲ್ಲಾದರೂ ಇದನ್ನು ಬೆಳೆಸ್ಕೋಬಹುದು. ಇಲ್ಲಿ ಹಿಂಗಿನ ಗಿಡ ಇದಾವೆ, ಅದು ಮೆಡಿಸಿನ್ ಎಲ್ಲ ಇದೆ. ಇಲ್ಲಿ ಹಣ್ಣಿನ ಗಿಡ ಇದಾವೆ, ಇಲ್ಲಿ ತೆಲ್ಲ ಮಾಡ್ತೇವೆ. ಇದು ಬಿಂಬಲ್ ಗಿಡ, ಸರಿ. ಇದು ಹೋದರ್ಷ, ಇದಕ್ಕೆ ಹೌದು ಲಿಂಬು ಇದಾವೆ, ಆರೆಂಜ್ ಇದು, ಅದರಲ್ಲಿ ಹಣ್ಣೆಲ್ಲ ಬಿಟ್ಟಿತ್ತು. ಇದು ಪ್ರೆಗ್ನೆಂಟ್ ಲೇಡಿ ಅಂತ ಒಂದು ಹೂವಿನ ಗಿಡ, ಅದು ಒಂಥರ ಹಿಂಗೆ ಹೊಟ್ಟೆ ಇದನ್ನು ಬೆಳೀತದೆ ಆ ರೀತಿನೇ, ಅದಕ್ಕಾಗಿ ಭಾಳ ವರ್ಷ ಬದುಕ್ತದೆ. ಸೊ ಹೂ ಕೂಡ ಬಿಡ್ತದೆ? ಹಾಂ, ಹೂ ಕಾಯಮ್ಮಾಗಿ ಹೂ ಇರ್ತದೆ. ಇದು ಜೇಡ್ ಅಂತೇಳಿ ಒಂದು ಪ್ಲಾಂಟ್, ಬೋನ್ಸಾಯಿಗೆ ಹೇಳಿ ಮಾಡಿಸಿದ್ದು. ಇದೆಲ್ಲ ಭಾಳ ಸಕ್ಲೆಂಟ್ ಅಂತ ಕೂಡ ಮಾಡ್ಬೋದು? ಹಾಂ, ಎಲ್ಲ ಎಲ್ಲ ಮಾಡ್ಬೋದು ಸರ್. ಇದು ಡೆಸರ್ಟ್ ರೋಸ್ ಅಂತೇಳಿ ಒಂದು ಹೂವಿನ ಗಿಡ, ನಿಂದ ತರಿಸ್ತೀನಿ. ಕೆಲವೊಂದು 7 ವೆರೈಟಿನ ಮಾಡಿದ್ದೀನಿ. ಸ್ಥಳೀಯವಾಗಿ ಭಾರತದಲ್ಲಿ ಸಿಗೋದಿಲ್ಲ? ಹಾಂ, ಸಿಗ್ತದೆ ಸರ್. ಈಗ ಇದನ್ನೆಲ್ಲ ನೋಡಿ ಸರ್, ನಾನೇ ಇದು ಯಾವುದೋ ಒಂದು ಬರ್ಡೆ ಹಿಂಗೆ ಮಳೆಗಾಲದಲ್ಲಿ ಕಟ್ಟಾಗಿ ಬೀಳ್ತದೆ ಅಂಥವನ್ನು ತಗೊಂಬಂದು ನಾನು, ಹೌದು, ಬೇರೆ ಬರ್ಸ್ಬೇಕಾದ್ರೆ ಅದನ್ನು ಟೊಂಗೆಗೆ ಈ ರೀತಿ 4 ಕಡೆ ಹಿಂಗೆ ಇದನ್ನು ಮಾಡಿ 1 ಇಂಚ್ ಬೆಣೆ ಹೊಡಿತೀವಿ, ಹಿಂಗೆ ಉಳಿಲಿ ಹಿಂಗೆ ಅಗಲ ಮಾಡಿ 6 ಇಂಚ್ವರೆಗೆ ಸೀಳಿ ಒಂದು ಬೆಣೆ ಹಾಕ್ತೀವಿ. ಅದನ್ನಾದರೆ ಸ್ವಲ್ಪ ಮಣ್ಣು ಹಾಕ್ತೀವಿ, ಅದಕ್ಕೆ ಮಣ್ಣು ಹಾಕಿ ಅದನ್ನು ಇಲ್ಲಿಟ್ಟು ಒಂದು 1.5 ತಿಂಗಳವರೆಗೆ ನಾವು ಪ್ಲಾಸ್ಟಿಕ್ಕನ್ನು ಮುಚ್ಚಿಬಿಡ್ತೀವಿ. ಇಲ್ಲಿ ಬುಡದಲ್ಲಿ ನೀರು ಹಾಕ್ತಾ ಇರ್ತೀವಿ, ಈ ಪೂರ್ತಿ ಇಲ್ಲಿವರೆಗೆ ಪ್ಲಾಸ್ಟಿಕ್ ಬರ್ತದೆ. ಬುಡದಲ್ಲಿ ನೀರು ಹಾಕ್ತೀವಿ, ಒಂದು 1.5 ತಿಂಗಳಕ್ಕದು ಪ್ರೌಟ್ ಆಗ್ತದೆ, ಎಲ್ಲ ಚಿಗುರು ಬರ್ತದೆ, ಅದ ನಂತರ ಬೇರೆ ಬರ್ತದೆ. ಆಮೇಲೆ ಈಗ ಮಾರಾಟ ಮಾಡುವುದಿದ್ರೆ ಅಥವಾ ಒಂದು ಇದನ್ನ ಒಂದು ಹವ್ಯಾಸವಾಗಿ ನಾನಂತರ ಮಾರಾಟ ಮಾಡುವುದಿದ್ರೆ ಆ ಬೆಲೆ ನಿರ್ಧಾರ ಹೇಗೆ ಅಂತ? ಬೆಲೆ ನಿರ್ಧಾರ ಇದು ಒಂಥರ ಶ್ರೀಮಂತಿಕೆಯ ಪ್ರತೀಕ ಸರ್. ಇದು 1-4 ಬೋನ್ಸಾಯಿ ಗಿಡ ಇದ್ರೆ ಅಂದ್ರೆ ಒಬ್ರು ಯಾರು ಒಂದು 50,000 ಒಂದು ಗಿಡ ಕೊಡ್ತಾಗ ಬಂದ್ರೆ ಇನ್ನೊಬ್ಬನು 1 ಲಕ್ಷ ಕೊಡ್ತಾಗ ಬರ್ತಾರೆ. ಅದು ಆಲ ಮತ್ತೆ ಅರಳಿ ಅಥವಾ ಅಶ್ವತ್ಥಕ್ಕೆ ಒಳ್ಳೆ ಮಾರ್ಕೆಟ್ ಇದೆ. 10 ವರ್ಷ ನಾವು ಸಾಕಿದರೆ ಒಂದು ಆಕಾರ ಅಂದ್ರೆ ಮರದ ಒಂದು ದೊಡ್ಡ ಮರದ ಒಂದು ತದ್ರೂಪ ಕೊಡ್ಲಿಕ್ಕೆ ಸಾಧ್ಯ. ಅದು 2 ಇದನ್ನ ಆ ಟೈಮಲ್ಲಿ ಒಂದು ಗಿಡಕ್ಕೆ ಇಲ್ಲಿ ರೇಟ್ ನಮ್ಮದು, ನಾವಂದ್ರೆ 1 ವರ್ಷಕ್ಕೆ 60,000 ರೂಪಾಯಿ ಸುಮಾರು ನನಗೆ ಖರ್ಚು ಬರ್ತದೆ ಏನು ಮೇಂಟೆನೆನ್ಸಿಗೆ. ಆ ಒಂದು 6 ಗಿಡ ನಾನು ಮಾರಾಟ ಮಾಡಿದ್ರೆ ನನಗೆ ಬರ್ತದೆ. ಇದನ್ನು ಮುಂದಿನ ಜನಾಂಗಕ್ಕಾಗಿ ಇಡುವ ಅಂತೇಳಿ ನಂದು ಯೋಚನೆ ಇದೆ. ಇದೊಂದು ಪ್ರವಾಸಿ ತಾಣ ಮಾಡುವ, ಇದೊಂದು ಪರಿಸರ ಪುನಶ್ಚೇತನಕ್ಕೆ ಯಾವ ರೀತಿ ಇದು ಅನುಕೂಲ ಆಗ್ತದೆ ಅಂತ ಹೇಳಿ ಜನರಿಗೆ ಒಂದು ಐಡಿಯಾ ಕೊಡುವ ಅಂತ ಇದನ್ನ ಮಾಡಿದ್ದೀನಿ. ಈಗ ಏರ್ ಲೇಯರಿಂಗ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಬೇರು ಬರಿಸುವುದು ಹೇಗೆ ಅಂತ ಕಾಂಡದಲ್ಲಿ? ಈಗ ನೋಡಿ ಸರ್, ಇಲ್ಲಿ 1.5 ಇಂಚ್ ಅಷ್ಟು. ಈಗ ಸಾಮಾನ್ಯವಾಗಿ ಹೆಬ್ಬೆರಳು ಗಾತ್ರದ ಟೊಂಗೆಯನ್ನು ಆಯ್ಕೆ ಮಾಡ್ತೀವಿ. ಅದನ್ನು ನಮಗೆ ಕಟ್ಟುವಂಥ ಜಾಗನ ಫಸ್ಟ್ ಆಯ್ಕೆ ಮಾಡ್ತೀವಿ, 1/2 ಬುಡ ಬಿಟ್ಟು ಬುಡದಿಂದ ಅಂತ. ಇಲ್ಲಿ 1.5 ಇಂಚಿನಷ್ಟು ನಾವು ಈ ರೀತಿ ಪೂರ್ತಿ ಸಿಪ್ಪೆಯನ್ನು ತೆಗಿತೀವಿ. ತೆಗೆದು 1-4 ಇಂಚಿನ ಒಂದು ಪ್ಲಾಸ್ಟಿಕ್ ಕಾಗದನ ಹೀಗೆ ತಲೆಕೆಳಗಾಗಿ ಕಟ್ತೀವಿ ಅದಕ್ಕೆ. ಅದ್ರ ನಂತರ ಇಲ್ಲಿ ಕಟ್ಟಿರ್ತೀವಿ. ಇದನ್ನು ಹೀಗೆ ಮಾಡಿದೆ ಆದರೆ ಒಳಗಡೆ ಹಿಂಗೆ ತುಂಬುವಂಥ ಒಂದು ಆಕಾರ ಸಿಗ್ತದೆ, ಅದಕ್ಕೆ ಕೊಟ್ಟೆ ಆಗ್ತದೆ. ಅದರಲ್ಲಿ ನಾವು ಈ ಕೋಕೋ ಫೀಟನ್ನು ನೀರಲ್ಲಿ ಹಾಕ್ತೀವಿ, ಅದನ್ನು ಹಿಂಡು ಇದರಲ್ಲಿ ಹಾಕಿ ಮೇಲ್ಗಡೆ ಕಟ್ಬಿಡ್ತೀವಿ. 40 ದಿವಸಕ್ಕೆ ಇದೆ ಈ ರೀತಿ ಬೇರು ಹೊರಗಡೆ ಬರ್ತದೆ. ಸರಿ, ಈಗ ಒಂದು ಹವ್ಯಾಸವಾಗಿ ಈ ಬೋನ್ಸಾಯಿ ಕಲೆಯನ್ನು ಅಭ್ಯಾಸ ಮಾಡುವವರಿಗೆ ನಿಮ್ಮ ಒಂದು ಸಲಹೆ ಏನು? ಹವ್ಯಾಸವಾಗಿ ಮಾಡಿಕೊಂಡ್ರೆ ಅವರು ಉಸಿರಾಡಿಸ್ಲಿಕ್ಕೆ ಸ್ವಾತಂತ್ರ್ಯ ಆಗ್ತಾರೆ, ಮತ್ತೆ

ದೇವನು ಕೋ ಅಪ್ಪ ಚಮಡ ಬಿಸೋಲು ನ ಜಲ ಮಜಾಯಿಲ್ ರೇ ಜಲ ಮಜಾಯಿಲ್ ಚಮಡ ಬಿಸೋಲು ನ ಜಲ ಮಜಾಯಿಲ್ ರೇ ಜಲ ಮಜಾಯಿಲ್ ಸಾಳು ಕಾ ಬಾಳು ಕಾ ಕೊನಗರ ದೇವುಗೆ ಕೊನಗರ ದೇವು ಸಾಳು ಕಾ ಬಾಳು ಕಾ ಕೊನಗರ ದೇವುಗೆ ಕೊನಗರ ದೇವು ದೇವುಚ ಸಿದಿಯಾ ಚಾಗರಿ ಬಾಯ್ ಸಿದಿಯಾ ಚಾಗರಿ ದೇವುಚ ದೇವುಚ ಸಿದಿಯಾ ಚಾಗರಿ ಬಾಯ್ ಸಿದಿಯಾ ಚಾಗರಿ ಸಿದಿಯಾ ಚಾಗರಿ ಮಾಲಾ ದೇವನು ಕೋ ಅಪ್ಪ ರೇ ದೇವನು ಕೋ ಅಪ್ಪ ಸಿದಿಯಾ ಚಾಗರಿ ಮಾಲಾ ದೇವನು ಕೋ ಅಪ್ಪ ರೇ ದೇವನು ಕೋ ಅಪ್ಪ ಮಾಮ ವಾಚೂನ ಜಲ ಮಜಾಯಿಲ್ ರೇ ಜಲ ಮಜಾಯಿಲ್ ಮಾಮ ವಾಚೂನ ಜಲ ಮಜಾಯಿಲ್ ರೇ ಜಲ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಬಡಲಿಗೆ ತೀಚಿ ಮೂತಿ ಸೈನ್ಯತಿಲ್ಲ ಬಡಲಿಗೆ ತೀಚಿ ಮೂತಿ ಸೈನ್ಯತಿಲ್ಲ ಬಡಲಿಗೆ ತೀಚಿ ಮೂತಿ ಸೈನ್ಯತಿಲ್ಲ ಬಡಲಿಗೆ ತೀಚಿ ಮೂತಿ ಸೈನ್ಯತಿಲ್ಲ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಬಡಲಿಗೆ ತೀಚ ಮೋದಿ ಸೈನ್ಯತಿಲ್ಲ ಬಡಲಿಗೆ ತೀಚಿ ಮೋದಿ ಸೈನ್ಯತಿಲ್ಲ ಬಡಲಿಗೆ ತೀಚಿ ಮೋದಿ ಸೈನ್ಯತಿಲ್ಲ ಬಡಲಿಗೆ ತೀಚಿ ಮೋದಿ ಸೈನ್ಯತಿಲ್ಲ ಗೌಲಿಗೆ ತೀಚ ಮಂಜಿಲ ದೆನ್ನೈತಿಲ್ಲ ಗೌಲಿಗೆ ತೀಚ ಮಂಜಿಲ ದೆನ್ನೈತಿಲ್ಲ ಗೌಲಿಗೆ ತೀಚ ಮಂಜಿಲ ದೆನ್ನೈತಿಲ್ಲ ಗೌಲಿಗೆ ತೀಚ ಮಂಜಿಲ ದೆನ್ನೈತಿಲ್ಲ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಬಡಲಿಗೆ ತೀಚ ಪಾಳ ದೆನ್ನೈತಿಲ್ಲ ಬಡಲಿಗೆ ತೀಚ ಚಾಳ ಸೈನ್ಯತಿಲ್ಲ ಬಡಲಿಗೆ ತೀಚ ಚಾಳ ಸೈನ್ಯತಿಲ್ಲ ಬಡಲಿಗೆ ತೀಚ ಸಾಳ ಸೈನ್ಯತಿಲ್ಲ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಚಕ್ಕಪಕ್ಕ ಜಾಲಿ ನಾರಿ ಪಾನಿಯಲ ಗೆಲಿ ಬಡಲಿಗೆ ತೀಚ ಎಡ್ನ ಸೈನ್ಯತಿಲ್ಲ ಬಡಲಿಗೆ ತೀಚ ಎಡ್ನ ಸೈನ್ಯತಿಲ್ಲ ಬಡಲಿಗೆ ತೀಚಿ ಎಡ್ನ ಸೈನ್ಯತಿಲ್ಲ ಬಡಲಿಗೆ ತೀಚಿ ಎಡ್ನ ಸೈನ್ಯತಿಲ್ಲ ಪವನ ಬಟ ಪವನ ಚಿಂಚಿ ಚಿಪಾನ ರಸ್ತವಿನ ಬಟಗೆ ಜೀವನ ಹತ್ ಪವನ ಬಟ ಪವನ ಚಿಂಚಿ ಚಿಪಾನ ಸಸ್ತವನ ರಗಡ ಹಂಡ ವಾಟಿಗೆ ಜೀವನ ಪವನ ಬಟ ಪವನ ಚಿಂಚಿ ಚಿಪಾನ ಸಸ್ತವಿನ ರಗಡ ಹಂಡ ವಾಟಿಗೆ ಜೀವನ ಹತ್ ಪವನ ಬಟ ಪವನ ಚಿಂಚಿ ಚಿಪಾನ ಕುಕುರು ಕುಕುರು ಅನಿ ಬಸು ನ ಪುಗಡಿ ಗಲ್ ತಮುಗೋ ಅನಿ ಬಸು ನ ಪುಗಡಿ ಗಲ್ ತಮುಗೋ ಅನಿ ಬಸು ನ ಪುಗಡಿ ಗಲ್ ತಮುಗೋ ಅನಿ ಬಸು ನ ಪುಗಡಿ ಗಲ್ ತಮುಗೋ ಆವೋ ರಂಗಾರಂಗನಿಗೋ ಆವೋ ರಂಗಾರಂಗನಿಗೋ ಆವೋ ರಂಗಾರಂಗನಿಗೋ ಆವೋ ರಂಗಾರಂಗನಿಗೋ ಅನಿ ಆವೋ ರಂಗಾರಂಗನಿಗೋ